ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಜರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣ ಚಂಡ ಜಾಗೃತಿ ಭೀಮಯ್ಯ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಸರ್ವೇಕ್ಷಣಾ ಘಟಕ, ಪಿಂಜ ತಾಲೂಕು ಆರೋಗ್ಯಾಧಿಕಾರಿರ ಕಚೇರಿರ ಆದನಿಲ್ ನಗರತ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಲ್ ಇಕ್ಕಾಯಿತು ವಿಶ್ವ ರೇಬಿಸ್ ನಾಳನ ಕೈಚತ್. ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ ಊತಕ ಪರಂದಿತ್ ರೇಬಿಸ್ ಊರು ಕಾಯಿಲೆ ಆಯ್ತಿಂಜಿತ್. ಖ್ಯಾತ ವಿಜ್ಞಾನಿ ಲೂಯಿಸ್ ಪಾಶ್ಚರ್ ಅವು ರೇಬಿಸ್ ಕಾಯಿಲೆಗೆ ನಿರೋಧಕ ಚೂದು ಮದ್ದನ ಜಗತ್ತಿಗೆ ಪರಿಚಯ ಮಾಡಿತು. ಇಂದು ಸೆಪ್ಟೆಂಬರ್ 28ನ ವಿಶ್ವ ರೇಬಿಸ್ ದಿನ ಆಚರಣೆ ಮಾಡುವ ಈ ಕಾಯಿಲೆ ಬಪ್ಪ ಮಿಂಜ ಚೂದು ಮದ್ದು ಎಡ್ತವೊಂಡು ಕಾಯಿಲೆ ಬಂದ ಪಿಂಜ ಎಡ್ತಕ ಪ್ರಯೋಜನ ಇಲ್ಲ ಎಂದು ಎಣ್ಣಚಿ. ಈ ನೇರತ್ತು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಟಿಎನ್ ಪಾಲಾಕ್ಷ ಅವು ತಕ್ಕ ಪರಂದಿದ್ದು ರೇಬಿಸ್ ರೋಗತ್ರ ಮೀದ ಉಳ್ಳು ಆತಂಕ, ರೇಬಿಸ್ ನಾಳೆರ ಮಹತ್ವ, ರೇಬಿಸ್ ರೋಗ ನಿರೋಧಕ ಚೂದು ಮದ್ದರ ವಿವರ, ಚಾಕು ಪ್ರಾಣಿಯ ಉಡುಂಡ್ಯಾನ ರೇಬಿಸ್ ರೋಗ ನಿರೋಧಕ ಚೂದು ಮದ್ದರ ಬಗ್ಗೆ ಅರಿಚಿಟ್ಟತ್ತು. ಶ್ರೀ ಬಗಂಡೇಶ್ವರ ತಲಕಾವೇರಿ ತಿರುಕೆಯಲ್ಲಿ ನಾಳೆ ಬೈಟು 7:21 ಮೇಷಲಗ್ನತ್ತು ಶ್ರೀ ಮೂಲ ಕಾವೇರಿ ತೀರ್ಥರೂಪದ ನಾಡರ ಜನಕ್ಕೆ ಕಾಂಬು ಚುಟ್ಟುವುದುಂಡು. ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಬಿಸಿ ನಾಗೇಶ್, ಶಾಸಕಂಗ ಸಂಸದಂಗ ಕೂಡನನಿಕೆ ಮುಖ್ಯಪಟ್ಟವು ಹಾಜರಿಪ್ಪ. ಕಾರ್ಡಲ್ಲಿ ಬದುಕು ನೀಸಿಯಂಡುಳ್ಳು ಗರಿಬಂಗಡ ಮೂಲ ದಾಖಲೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ ಕೂಡನನಿಕೆ ಮೂಲ ದಾಖಲೆ ಇಲ್ಲ ತೆಂಗಕ್ಕೆ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲು ಇದೇ 27ನೇ ಮೂಲ ದಾಖಲೆ ಕೊಡಪಕ್ಕೆ ವಿಶೇಷ ಶಿಬಿರ ಏರ್ಪಡಿಸಿತೆಂದು ಅಪರ ಜಿಲ್ಲಾಧಿಕಾರಿ ಬಂಬರ್ ಸಿಂಗ್ ಮೀನಾ ಅವು ಒಣ್ಣಿತು. ಜಿಲ್ಲಾಡಳಿತ, ತಾಲೂಕಾಡಳಿತತ್ರ ಆದ ಮೇಲೆ ನಿನ್ನಂದು ಹೊಸಪಟ್ಟಣ ಗ್ರಾಮತ್ರ ಸಮುದಾಯ ಭವನತ್ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮತ್ರ ಕೊರವು ಕಾರಿಕೆ ವಹಿಸಿದ ತಕ್ಕ ಪರಂದ ಅವು ಜನರ ಸಮಸ್ಯೆನ ಕಟರಂಜಂಡು ಐಂಗಡ ಅರ್ಜಿನ ಅಡ್ತಂಡ ಜಿಲ್ಲಾಧಿಕಾರಿ ಪಿನ ಅಧಿಕಾರಿಯ ಕಚೇರಿಲು ಇಂಜಂಡು ಜನರ ಸಮಸ್ಯೆನ ಅರಂಜುವಕ್ಕೆ ಸಾಧ್ಯ ಇಲ್ಲ, ಆನಗುಂಡು ಈ ಕಾರ್ಯಕ್ರಮ ಜನರ ಸಮಸ್ಯೆನ ಅರಂಜಂಡು ಪರಿಹಾರ ಮಾಡುವಕ್ಕೆ ಸಹಾಯ ಆಪಂದು ಅವು ಅಣ್ಣಚಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಲು ಮಡಿಕೇರಿರ ಅಕಾಡೆಮಿರ ಕಚೇರಿಯಲ್ಲಿ ಇಕ್ಕಾಯಿತು ಎಲ್ಲ ಸದಸ್ಯಗಳ ವಿಶೇಷ ಸಭೆ ನಡೆದತ್ತು. ಸಭೆರ ನಿರ್ಣಯಕ್ಕೆ ಒತ್ತನಕ್ಕೆ ಕೊಡವ ಪಾಜನ 8ನೇ ಪರಿಚ್ಛೇದಕ್ಕೆ ಕೂಟೋನಕ್ಕೆ ಮನವಿ ಕಾಗದ, ಪಿಂಜ ಆಂಗ್ ಸಂಬಂಧಪಟ್ಟ ಮಾಹಿತಿರ ದಾಖಲೆನ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಕೇಂದ್ರ ಗೃಹ ಸಚಿವಂಗ, ಕೇಂದ್ರ ಅಲ್ಪಸಂಖ್ಯಾತಂಗಡ ಸಚಿವಂಗ, ಲೋಕಸಭಾ ಸದಸ್ಯ ಸದಾನಂದಗೌಡ, ರಾಜ್ಯಸಭಾ ಸದಸ್ಯಗಳಾದ ವೀರೇಂದ್ರ ಹೆಗಡೆ, ಪಿಂಜ ಕೇಂದ್ರ ಸಾಹಿತ್ಯ ಅಕಾಡೆಮಿಕ್ ಐಪಕ್ ತೀರ್ಮಾನ ಮಾಡಚಿ. ಅನ್ನನೆ ಇಂಗ್ ಮುಪ್ಪಡೆ ಮುಖ್ಯಮಂತ್ರಿರ ಕೂಡನಕ್ಕೆ ಎಲ್ಲರಕ್ಕೂ ಮನವಿ ಕಾಗದ ಐತಿತ್ತಂದು ಅಕಾಡೆಮಿರ ಅಧ್ಯಕ್ಷೆ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯಾವು ಅರಿಚಿಟ್ಟಿತು. ಕಾವೇರಿ ತೀರ್ಥೋದ್ಭವಕ್ಕೆ ಕೊಡುಗರೆ ಎಲ್ಲ ಸರಕಾರಿ ಪಿಂಜ ಖಾಸಗಿ ಸ್ಕೂಲ್ ಕಾಲೇಜು ಕೂಡನನಿಕೆ ಸರಕಾರಿ ಕಚೇರಿಗೆ ದಂಡ ದಿನ ರಜೆ ಕೊಡಪಕ್ಕೆ ಅಖಿಲ ಕೊಡುವ ಸಮಾಜ ಯೂತ್ ವಿಂಗ್ ರಾಜ್ಯತ್ರ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿ ಕೂಡನನಿಕೆ ಎಲ್ಲರಿಗೂ ಮನವಿ ಕಾಗದ ಅಳೆದಿತೆಂದು ಗೊತ್ತಾಯಿತು. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ರ ಆದನೆಲು ಹಾಪ್ಕಾಮ್ಸ್ರ ಪುದಿಯ ಹೈಟೆಕ್ ಮಾರಾಟ ಮಳಿಗೆರ ಆದ್ಯ ಕಾಲತ್ರ ನಮ್ಮರ ಮಾರಿಪತ್ ಇದೇ 14 ಶೇಕಡ 10% ಕಮ್ಮಿ ತರಕಾರಿ ಪಣ್ಣು ಸಾಂಬಾರ್ ಪದಾರ್ಥ ಮಾರಾಟ ಮಾಡುವ ಸಾರ್ವಜನಿಕಂಗ ಇಂಡ ಪ್ರಯೋಜನ ಪಡೆದವುಂಡು ಅಧ್ಯಕ್ಷಂಗ ಕಟ್ಟಂಡಿತು. ಕೇಂದ್ರ ಸರ್ಕಾರತ್ರ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಯೋಜನೆ ರಡಿಲು ದಂಡ 23ನೇ ಸಾಲಕ್ಕೆ ವಿಕಲಚೇತನ ವಿದ್ಯಾರ್ಥಿ ವೇತನಕ್ಕೆ ಪ್ರೀ ಮೆಟ್ರಿಕ್ ಪಿಂಜ ಪೋಸ್ಟ್ ಮೆಟ್ರಿಕ್ ಪಡ್ಚಂಡು ಉಳ್ಳೋ ಮಕ್ಕಳುಂಡು ಅರ್ಜಿ ಹಾಕಿತು. ಅರ್ಜಿ ಉಡೋಕೆ ಇದೇ 31 ಆಖೇರಿ ನಾಳಾಂಕ ಎಂದು ಜಿಲ್ಲಾ ಅಂಗವಿಕಲಂಗಡ ಕಲ್ಯಾಣಾಧಿಕಾರಿಯವು ಅರಿಚಿಟ್ಟಿತು. ಇಲ್ಲಿಗೆ ಸುದ್ದಿ ಸಮಾಚಾರ ತುಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ.

ಇವಾಗ ಅದು ಪಠ್ಯಕ್ರಮದ ಅಡಿಯಲ್ಲಿ ಬಂದಿದೆ. ಅಂದ್ರೆ ಮೂರನೇ ಸೆಮಿಸ್ಟರ್ ಇಂದ ಆರನೇ ಸೆಮಿಸ್ಟರ್ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ನಲ್ಲಿ ಫಿಸಿಕಲ್ ಎಜುಕೇಶನ್, ಯೋಗ, ಎನ್ಎಸ್ಎಸ್, ಎನ್ಸಿಸಿ ಇದು ಪಠ್ಯಕ್ರಮದ ಅಧೀನದಲ್ಲಿ ಬರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇದನ್ನ ಓದಬೇಕಾಗಿದೆ. ಇದರಿಂದ ಒಳ್ಳೆ ಸದೃಢ ಮನಸ್ಸು, ಸದೃಢ ದೇಹವನ್ನ ನಿರ್ಮಾಣ ಮಾಡಿಕೊಳ್ಳೋದಿಕ್ಕೆ ಅವಕಾಶ ಇದೆ. ಎರಡನೇದಾಗಿ ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್, ಯಾಕಂದ್ರೆ ಮನಸ್ಸು ಅತಿ ಮುಖ್ಯ.